ಮನಕಂಜಿ ನಡೆಯಾದೆ ಜನಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಮನದಾಣ್ಮ ಗುರು ಸಿದ್ಧ ಮರಿಯಾಗುವನಲ್ಲ ಮನಸದೋಳು ಎಡಬಿಡುದಿರು ಶಂಭುವ ಅನುಭವದಡಿಗೆ ಮಾಡಿ ಅದ ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಮಾಡಿ ಶಿವ ಅನುಭವದಡಿಗೆ ಮಾಡಿ ಶಿವ ಶಿವ ಅನುಭವದಡಿಗೆ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ತನುವೆಂಬ ಭಾಂಡವ ತೊಳೆದು ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಕೆಟ್ಟ ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನಿಯನೆ ಬಳೆದು ಘನವೆಂಬ ಮನೆಯನೆ ಬಳಿದು ಅಲ್ಲಿ ಮಿನುಗು ತ್ರಿಗುಣವೆಂಬು ಒಲೆಗುಂಡ ತುಳಿದು ಅನುಭವದಡಿಗೆ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಅನುಭವದಡಿಗೆ ಅನುಭವದಡಿಗೆ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ವಿರತಿ ಎಂಬುವ ಮಡಿಯ ಮುಟ್ಟು ವಿರತಿ ಎಂಬುವ ಮಡಿಯ ಮುಟ್ಟು ಪೂರ್ಣ ಹರಭಕ್ತಿ ಎಂಬ ನೀರನೆಯ ಸರಿಟು ವಿರತಿ ಎಂಬುವ ಮಡಿಯ ನೋಟು ಪೂರ್ಣ ಹರಭಕ್ತಿ ಎಂಬ ನಿರನೆಯ ಸರಿತು ಅರಿವೆಂಬ ಬೆಂಕಿಯ ಕೋಟು ಮಹಾದೇವ ಅರಿವೆಂಬ ಬೆಂಕಿಯ ಕೋಟು ಮಾಯಾ ಮರವೆಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು ಮಾಯಾ ಮರವೆಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು ಅನುಭವದಡಿಗೆ ಅದಕ್ಕನುಭಾವಿಗಳು ಬಂದು ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆ ಪರವೆಂಬ ಸಾಮಗ್ರಿ ಗೂಡಿ ಪರವೆಂಬ ಸಾಮಗ್ರಿ ಗೂಡಿ ಸಾರತರ ಮೋಕ್ಷವೆಂದೆಂಬ ಪಾಕವ ಮಾಡಿ ಸಾರತರ ಮೋಕ್ಷವೆಂಬುವ ಪಾಕವ ಮಾಡಿ ಹರಶರಣರು ಸವಿದಾಡಿ ಹರಸವಿದರು ಹರಶರಣರು ಸವಿದಾಡಿ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ನಮ್ಮ ಗುರುಸಿದ್ಧ ದೇವನ ಚರಣವ ಪಾಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ

ನಾಳೆ ಬಪ್ಪುರು ನಮಗಿಂದೇ ಬರಲಿ, ನಾಳೆ ಬಪ್ಪುರು ನಮಗಿಂದೇ ಬರಲಿ, ನಾಳೆ ಬಪ್ಪುರು ನಮಗಿಂದೇ ಬರಲಿ, ಹಿಂದೆ ಬಪ್ಪುರು ನಮ ಈಗಲೇ ಬರಲಿ, ಹಿಂದೆ ಬಪ್ಪುರು ನಮ ಈಗಲೇ ಬರಲಿ, ಹಿಂದೆ ಬಪ್ಪುರು ನಮ ಈಗಲೇ ಬರಲಿ, ನಾಳೆ ಬಪ್ಪುರು ನಮಗಿಂದೇ ಬರಲಿ, ನಾಳೆ ಬಪ್ಪುರು ನಮಗಿಂದೇ ಬರಲಿ. ಅದಕ್ಕಾರಂಜುವರು ಅದಕ್ಕಾರಳಕುವರು, ಅದಕ್ಕಾರಂಜುವರು ಅದಕ್ಕಾರಳಕುವರು, ಅದಕ್ಕಾರಳಕುವರು ಅದಕ್ಕಾರಳಕುವರು, ನಾಳೆ ಬಪ್ಪುರು ನಮ ಹಿಂದೆ ಬರಲಿ, ನಾಳೆ ಬಪ್ಪುರು ನಮಗಿಂದೇ